ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಜಂಟಿ ನಿರ್ದೇಶಕರಾದ ಟಿಬಿ ನಂಜುಂಡಸ್ವಾಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ಚಿತ್ರದುರ್ಗ ಈಗ ಕೇಳಿ. ಆಕಾಶವಾಣಿ ಚಿತ್ರದುರ್ಗ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳಿ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಂಗಾರು ಸಿದ್ಧತೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುಂಗಾರು ಸಿದ್ಧತೆ ಅಂದರೆ ಮಾಗಿ ಉಳುಮೆ, ಬೆಳೆಗಳ ಆಯ್ಕೆ, ಬೀಜೋಪಚಾರ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಓ ಕುಮಾರ್ ಹಾಗೂ ತೋಟಗಾರಿಕಾ ವಿಷಯ ತಜ್ಞರಾದ ಡಾಕ್ಟರ್ ಪಿಎಸ್ ಮಹಂತೇಶ್ ಅವರು. ಕೇಳುಗರು ಇದೀಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640233, ಹಾಗೇನೆ 9141970272. ಜೊತೆಗೆ ಸ್ಥಿರ ದೂರವಾಣಿ ಸಂಖ್ಯೆ 295649, ಇದಕ್ಕೆ ಎಸ್ಟಿಡಿ ಕ್ರಮಾಂಕ 08194. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ. ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 85488744444, ಮತ್ತೊಂದು ಮೊಬೈಲ್ ಸಂಖ್ಯೆ 85488944444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಮತ ಚಲಾವಣೆ ನಿಮ್ಮ ಹಕ್ಕು ಮಾತ್ರವಲ್ಲ, ಅದು ನಿಮ್ಮ ಕರ್ತವ್ಯವೂ ಹೌದು. ಚೆನ್ನಾಗಿ ಪರ್ಯಾಲೋಚಿಸಿ ಮತದಾನ ಮಾಡಿ, ನಿರ್ಭೀತಿಯಿಂದ ಮತದಾನ ಮಾಡಿ, ಯಾವುದೇ ಬೆದರಿಕೆ, ಆಮಿಷ, ಪ್ರಲೋಭನೆಗಳಿಗೆ ಒಳಗಾಗದೆ ಮತದಾನ ಮಾಡಿ. ಮತದಾನ, ಅದು ನಿಮ್ಮ ಹಕ್ಕು. ಜನನಾಯಕ, ನಿಮ್ಮ ಸೇವಕ, ಜನಸೇವೆಯ ಜನ್ಮ ಸಾರ್ಥಕ, ವಂದಿಸುವೆ ಹೃದಯ ಪೂರ್ವಕ. ಕೇಳಿ ಹಲೋ ಕಿಸಾನ್ ವಾಣಿ ರೈತರಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಕೇಳುಗರೆ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಂಗಾರು ಸಿದ್ಧತೆ ಅಂದರೆ ಈಗ ಮುಂಗಾರು ಪ್ರಾರಂಭ ಆಗ್ತಾಯಿದೆ, ಸಾಕಷ್ಟು ಕಡೆ ಮಳೆ ಆಗ್ತಾಯಿದೆ, ಅಲ್ಲಲ್ಲಿ ಮಳೆ ಆಗಿದೆ, ಅದು ಸುದ್ದಿನ ನಾವು ಕೇಳಿದ್ದೀವಿ. ಈಗ ನಮ್ಮ ರೈತ ಬಾಂಧವರು ಈಗ ಮುಂಗಾರು ಸಿದ್ಧತೆಯಲ್ಲಿ ತೊಡಗಿದ್ದಾರೆ, ಅಂದರೆ ಏನೇನು ಮಾಡ್ಬೋದು, ಯಾವ ಬೆಳೆಗಳನ್ನು ಬೆಳಿಬೋದು, ಆಮೇಲೆ ಈಗ ಮುಂಗಾರು ಮಳೆ ಬಂದ ಕೂಡಲೇ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗುತ್ತೆ, ಈ ಮಾಗಿ ಉಳುಮೆ ಮಾಡೋದಿರ್ಬೋದು ಅಥವಾ ಬೆಳೆಗಳ ಆಯ್ಕೆ ಇರ್ಬೋದು, ಇಂಥದಕ್ಕೆಲ್ಲ ಚುರುಕು ಸಿಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಸಿದ್ಧತೆ ಹೇಗಿರಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ಹಿರಿಯರು ಬಬ್ಬೂರು ಫಾರಂನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ ಓ ಕುಮಾರ್ ಅವರು. ಸರ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೇನೆ ತೋಟ, ಈಗ ಬೇಸಿಗೆ ಸಮಯದಲ್ಲಿ ಈ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಇವತ್ತು ನಿಮಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರಂನಲ್ಲಿ ತೋಟಗಾರಿಕೆ ವಿಷಯ ತಜ್ಞರಾಗಿರುವಂತಹ ಡಾಕ್ಟರ್ ಮಹಂತೇಶ್ ಪಿ ಎಸ್ ಅವರು. ನಮಸ್ಕಾರ ಮಹಂತೇಶ್. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ರೈತ ಬಾಂಧವರೇ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವು ಪ್ರಶ್ನೆಗಳನ್ನ ಕೇಳಬೇಕಂದ್ರೆ ನಮ್ಮ ನಿಲಯದ ಒಂದು ದೂರವಾಣಿ ಸಂಖ್ಯೆಗಳು ನಿಮಗೆ ಗೊತ್ತಿದೆ, ಮೊಬೈಲ್ ಸಂಖ್ಯೆಗಳು ಆಗಲೇ ಹೇಳಿದರೆ 9444026273, ಇದು ಒಂದು ಸಂಖ್ಯೆ. ಮತ್ತೊಂದು 9141970272, ಇವೆರಡರ ಜೊತೆಗೆ ಒಂದು ಸ್ಥಿರ ದೂರವಾಣಿ ಲ್ಯಾಂಡ್ಲೈನ್ ಅಂತ ನಾವು ಏನ್ ಹೇಳ್ತೀವಲ್ಲ ಆ ಸಂಖ್ಯೆನೂ ಇದೆ, 29546949. ಇದಕ್ಕೆ ನೀವು ಈ ಒಂದು ಸಂಖ್ಯೆ ಕರೆ ಮಾಡಬೇಕಂದ್ರೆ ಎಸ್ ಟಿ ಡಿ ಕೋಡನ್ನು ಹಾಕಬೇಕಾಗುತ್ತೆ, 08194. ಈ ಒಂದು ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ನೀವು ಪ್ರಶ್ನೆಗಳನ್ನು ಕೇಳಬಹುದು. ನಾವು ಮೊದಲಿಗೆ ಸ್ವಲ್ಪ ಚರ್ಚೆ ಮಾಡ್ತೇವೆ ಅಂದರೆ ಮುಂಗಾರು ಸಿದ್ಧತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ. ಸರ್ ಕುಮಾರ್ ಅವರು, ಈಗ ಅಲ್ಲಲ್ಲಿ ಮಳೆ ಆಗಿದ್ದು ನಾವು ಕೇಳಿದ್ವಿ, ಸ್ವಲ್ಪ ಕೆಲವು ಕಡೆ ಮಳೆ ಚೆನ್ನಾಗಾಗಿದೆ, ಕೆಲವು ಕಡೆ ಆಗಬೇಕಾಗಿದೆ. ಈ ಮಳೆ ಆದ ಕೂಡಲೇ ನಮ್ಮ ರೈತರಿಗೆ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ತವೆ, ಹೇಗಿರ್ಬೇಕು ಸರ್ ಮುಂಗಾರು ಸಿದ್ಧತೆ, ಏನೇನು ಮಾಡಬೇಕು ನಮ್ಮ ರೈತರು? ಈಗ ಸಾಮಾನ್ಯವಾಗಿ ನಾವು ಈ ಮುಂಗಾರು ಸ್ಟಾರ್ಟ್ ಆಗೋದಕ್ಕೆ ಅಂದರೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಈಗ ಈ ಮಳೆ ಬಂದ ತಕ್ಷಣ ಈಗ ರೈತ ಬಾಂಧವರೆಲ್ಲ ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಈಗ ಮಳೆಗೆ ಮಾಗಿ ಉಳುಮೆ ಮಾಡೋದ್ರಿಂದ್ರೆ ಈಗ ಬಿಸಿಲಿನ ತಾಪ ಚೆನ್ನಾಗಿ ಜಾಸ್ತಿ ಇರ್ತದೆ, ಆಳವಾಗಿ 1.5 ಅಡಿಯಿಂದ 2 ಅಡಿ ತನಕ ಆಳವಾಗಿ ಈಗ ಕಬ್ಬಿಣದ ನೇಗಿಲು ಹಾಕೊಂಡು ವ್ಯವಸಾಯ ಮಾಡ್ತಾರೆ ರೈತ ಬಾಂಧವರು. ಸೊ ಆದಷ್ಟು ಆಳವಾಗಿ ಉಳುಮೆ ಮಾಡೋದ್ರಿಂದ ಈ ಕೀಟ ರೋಗದ ಬಾಧೆ ಬರ್ತಕ್ಕಂಥ ಈ ಕೋಶಗಳೆಲ್ಲ ಬಿಸಿಲಿನ ತಾಪಕ್ಕೆ ಮೇಲ್ ಬರ್ತಾವ, ಒಳಗಿರೋದು ಮೇಲ್ ಬರ್ತಾವ, ಮಣ್ಣು ಮೇಲಿರೋ ಮಣ್ಣು ಕೆಳಗೆ ಹೋಗುತ್ತೆ. ಸೊ ಆ ಥರ ಮಾಡಿದ್ದಲ್ಲಿ ಸೊ ನಮ್ಮ ಬೆಳೆಗೆ ಈಗ ಮಳೆ ಬರ್ತಕ್ಕಂಥ ಮಳೆ ಕಂಪ್ಲೀಟ್ ಆಗಿ ಅಲ್ಲಿ ಸಂರಕ್ಷಣೆ ಆಗುತ್ತೆ ಒಂದು, ಅದರ ಜೊತೆಗೆ ಈ ಬಿಸಿಲಿನ ತಾಪಕ್ಕೆ ಆ ಕೋಶಗಳೆಲ್ಲ ಸತ್ತೋಗ್ತವೆ. ಏನು ಈ ಕೀಟ ಇರ್ಬೋದು ರೋಗದ ಕೋಶಗಳು ಬರ್ತಾವಲ್ಲ ಅವು ಕಂಪ್ಲೀಟ್ ಆಗಿ ಕಂಟ್ರೋಲ್ ಆಗ್ತವೆ. ಈ ಥರ ಮಾಡೋದ್ರಿಂದ ನಮ್ಮ ವ್ಯವಸಾಯದಲ್ಲಿ ಮುಂದೆ ಬರ್ತಕ್ಕಂಥ ಕೀಟ ರೋಗಗಳನ್ನು ನಿಯಂತ್ರಣ ಮಾಡಬಹುದು, ಜೊತೆಗೆ ನೀರು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಮಹಂತೇಶ್ ಅವರೇ, ಈಗ ನಿಮಗೆ ಒಂದು ಪ್ರಶ್ನೆ, ಬೇಸಿಗೆಯಲ್ಲಿ ನಮ್ಮ ತೋಟಗಾರಿಕೆ ಬೆಳೆಗಳಿಗೆ ಯಾವ ರೀತಿಯ ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತವಂತ ಹೇಳ್ತೀರಾ? ಸರ್, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ವ್ಯಾಪಕವಾಗಿ ಜಾಸ್ತಿ ಆಗ್ತಾ ಇರೋದನ್ನು ನಾವು ಕಾಣಬಹುದು. ಅಂದರೆ ಇಲ್ಲಿ ಸುಮಾರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು 32,000 ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೆಗಾರರು ಇದ್ದಾರೆ. ಅದರಲ್ಲಿ ಏನಂದ್ರೆ ಅಡಿಕೆಯಲ್ಲಿ ಮುಖ್ಯವಾಗಿ ಸಮಸ್ಯೆ ಬರುವಂಥದ್ದು ಎಲೆಗಳೆಲ್ಲ ಇವಾಗ ಒಣಗಿ ಬಿಸಿಲಿನ ತಾಪಕ್ಕೆ ಒಣಗಿ ಅದು ಬಾಡಿ ಹೋಗಿ ಅಲ್ಲೇ ಒಣಗೋದನ್ನು ನಾವು ಕಾಣ್ತಿದ್ದೇವೆ. ಇದಕ್ಕೆ ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂದರೆ ಅಡಿಕೆಯಲ್ಲಿ ಮುಖ್ಯವಾಗಿ ನಾವು ಇವಾಗ ಅದಕ್ಕೆ ನೆರಳು ಗಿಡಗಳನ್ನು ಬೆಳೆಸುವಂಥದ್ದು, ಅದಕ್ಕೆ ಮುಖ್ಯವಾಗಿ ಈಗ ಸೆಣಬಾಗಿರ್ಬೋದು, ತೊಗರಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ಬಾಳೆಗಳನ್ನು ಕೂಡ ನಾವು ನೆರಳಿಗಾಗಿ ಬೆಳೆಯುವಂಥದ್ದು. ಇನ್ನು ಮಧ್ಯಮ ವಯಸ್ಸಿನ ಗಿಡಗಳಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಸುಣ್ಣದ ತಿಳಿಯ ಲೇಪನ ಆಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಾವು ಅದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಅಷ್ಟೇ ಅಲ್ಲದೆ ಇವಾಗ ಅಡಿಕೆ ಸೋಗೆ ಏನಿದೆ ಅಥವಾ ಗರಿ ಅಂತ ಏನು ಕರಿತೀವಿ, ಅದರಿಂದ ಅಡಿಕೆ ಗಿಡಗಳಿಗೆ ನಾವು ಕಟ್ಟುವಂಥದ್ದು, ಈ ರೀತಿ ಮಾಡೋದ್ರಿಂದ ನಾವು ಬಿಸಿಲಿನ ತಾಪದಿಂದ ರಕ್ಷಣೆ ಮಾಡ್ಬೋದು. ಇಷ್ಟೇ ಅಲ್ಲದೆ ನಾವು ಹೊದಿಕೆಯನ್ನು ಮಾಡುವಂಥದ್ದು ಅಂದರೆ ಎಲ್ಲ ಬೆಳೆಗಳಿಗೆ, ಅಡಿಕೆ ಅಂತಲ್ಲ ಯಾವುದೇ ತೋಟಗಾರಿಕೆ ಬೆಳೆಗಳಿಗಾಗಿರ್ಬೋದು, ನಾವು ಮಲ್ಚಿಂಗ್ ಅಂತ ಏನು ಕರಿತೀವಿ, ಹೊದಿಕೆಯನ್ನು ಮಾಡೋದ್ರಿಂದ ನಾವು ನೀರಿನ ಸಂರಕ್ಷಣೆಯನ್ನು ಮಾಡಬಹುದು. ಅಷ್ಟೇ ಅಲ್ಲದೆ ಇವು ಕೊಳೆತು ಗೊಬ್ಬರವಾಗಿ ಗಿಡಗಳಿಗೆ ಒಂದು ಪೋಷಕಾಂಶಗಳನ್ನು ಕೂಡ ಒದಗಿಸುವಂಥ ಕಾರ್ಯವನ್ನು ಮಾಡುತ್ತೆ. ಸರ್, ತಾವು ಮಾಗಿ ಹುಳಿಮೆ ಈಗ ಮಾಡ್ತಾರೆ ಅಂತ ಹೇಳಿದ್ರೆ ಏನೇನು ಒಂದು ಕ್ರಮಗಳನ್ನು ತಗೋಬೇಕು ಸರ್? ಮಾಗಿ ಹುಳಿಮೆಗೆ ಯಾವ ರೀತಿ ಮಾಡಬೇಕು, ಅದನ್ನ ಟ್ರ್ಯಾಕ್ಟರಿಂದ ಅಥವಾ ಎತ್ತುಗಳಿಂದ ಮಾಡಿದರೆ ಹೇಗೆ ಮಾಡಬೇಕಾಗುತ್ತೆ? ಈಗ ಸಾಮಾನ್ಯವಾಗಿ ಈಗ ಎತ್ತುಗಳು ರೈತ ಬಾಂಧವರಲ್ಲಿ ಕಡಿಮೆ ಇದೆ, ಈಗೆಲ್ಲ ಟ್ರ್ಯಾಕ್ಟರ್ ಬಳಸ್ತಾರೆ. ಈಗ ದೊಡ್ಡ ದೊಡ್ಡ ನೇಗಿಲು ಕಬ್ಬಿಣದ ನೇಗಿಲು ಬಂದವೆ, ಅದು ರೊಟೇಟ್ ಆಗ್ತದೆ, ಈಗ ಮಣ್ಣು ಕೆಳಗಿರೋ ಮಣ್ಣು ಮೇಲ್ ಬರುತ್ತೆ. ಸಾಮಾನ್ಯವಾಗಿ ಅಂತ ಕಬ್ಬಿಣದ ನೇಗಿಲು ಹಾಕೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು. ಸೊ ಅದು ಮಾಡೋದ್ರಿಂದ ಮಣ್ಣು ರೊಟೇಟ್ ಆಗಬೇಕು, ಮಣ್ಣು ಮೇಲಿರೋದು ಕೆಳಗೆ, ಕೆಳಗಿರೋದು ಮೇಲ್ ಬರುತ್ತೆ. ಈ ತರ ಮಾಡ್ತಕ್ಕಂಥ ವ್ಯವಸಾಯನ ನಾವು ಮಾಡಿದ್ದೆ. ಅದ್ರಲ್ಲಿ ನಾನು ಹೇಳಿದೆ 1.5 ಅಡಿಯಿಂದ 2 ಅಡಿ ತನಕ ಅದು ಆಳವಾಗಿ ಉಳುಮೆ ಮಾಡುತ್ತೆ. ಸೊ ಈಗ ಕಪ್ಪು ನೆಲ ಇರ್ಬೋದು ಅಥವಾ ಕೆಂಪು ನೆಲ, ಕಪ್ಪು ನೆಲದಲ್ಲಿ ಇದು ಬಹಳ ಚೆನ್ನಾಗಿ ಉಳುಮೆ ಆಗುತ್ತೆ. ಅದೇ ತರ ಕೆಂಪು ನೆಲದಲ್ಲಿ ಆದಷ್ಟು ನಾವು ಆಳವಾಗಿ ಉಳುಮೆ ಮಾಡೋದು ಒಳ್ಳೆಯದು, ಅಂದ್ರೆ ನೀರು ಸಂರಕ್ಷಣೆ ನಮ್ಮ ಉದ್ದೇಶ. ಅದರ ಜೊತೆಗೆ ಈ ಕೋಶಗಳು, ಕೀಟ ರೋಗ ಬರ್ತಕ್ಕಂಥ ಕೋಶಗಳನ್ನು ನಿಯಂತ್ರಣ ಮಾಡಬಹುದು. ಈ ತರ ಮಾಡಿದ್ದೆ. ಅದರಲ್ಲಿ ರೈತರು ಎಲ್ಲರೂ ಈಗ ಮೊದಲೆಲ್ಲ ನಾವೆಲ್ಲ ನೇಗಿಲು ಎತ್ತಿನ ನೇಗಿಲು ಹಾಕೊಂಡು ಆಳವಾಗಿ ಉಳುಮೆ ಮಾಡ್ತಿದ್ವಿ, ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವೆ, ಚೆನ್ನಾಗಿ ಉಳುಮೆನೂ ಕೂಡ ಮಾಡುವ ಆಳವಾಗಿ ಮಾಡೋದು ಒಂದು ಉದ್ದೇಶ ಇಟ್ಕೊಂಡು ಮಾಡಬೇಕಾಗತ್ತೆ. ಒಂದು ಕರೆ ಇದೆ, ನಮ್ಮ ರೈತರ ಕರೆ. ಹಲೋ, ಹಲೋ, ನಮಸ್ಕಾರ ಸರ್. ಹಾ ನಮಸ್ಕಾರ, ಹೇಳಿ. ಹಾ ಸರ್, ನನ್ನ ಹೆಸರು ವೀರಣ್ಣ ಅಂತ ಹೇಳಿ, ನಾವು ಚಂದ್ರ ತಾಲೂಕು ರಂಗಾಪುರದಿಂದ ನಾವು ಮಾತಾಡ್ತಾ ಇರೋದು. ಹಾ ವೀರಣ್ಣ ಅವರೇ, ಹಾ ಹೇಳಿ, ಪ್ರಶ್ನೆ ಕೇಳಿ. ಸರ್, ಮೊದಲಿಗೆ ಕುಮಾರ್ ಸರ್ ಅವ್ರಿಗೆ ಮತ್ತೆ ಮಮತಾ ಸರ್ ಅವ್ರಿಗೆ, ಅದೇ ರೀತಿ ನಿಮ್ಗೂ ಕೂಡ ಪ್ರದೀಪ್ ಸರ್ ಕೂಡ ನನ್ನ ನಮಸ್ಕಾರಗಳು. ನಮಸ್ಕಾರ. ಪ್ರಶ್ನೆ ಅಂತ ಹೇಳಿದ್ರೆ, ಈ ಒಂದು ಈ ಮೇ ತಿಂಗಳಲ್ಲಿ ಈ ದೊಡ್ಡ ಮಡಿಕೆ ಅಂತ ಬರುತ್ತೆ ಸರ್, ಅದು ಅದು ಎರಡು ಎರಡು ಸಾಲ ಮಾತ್ರ ಬರುತ್ತೆ. ಆ ಒಂದು ದೊಡ್ಡ ಮಡಿಕೆ ಹೊಡ್ಕೋದ್ರಿಂದ ಕೆಲವರು ಹೇಳ್ತಾರೆ, ಈ ಒಂದು ವರ್ಷ ಎರಡು ವರ್ಷ ಬೆಳೆ ಬರಲ್ಲ ಮಡಿಕೆ ಹೊಡ್ತಿದ್ರೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ಮಡಿಕೆ ಹೊಡ್ಸೋದ್ರಿಂದ ಯಾವ ರೀತಿ ಅನುಕೂಲ ಇದೆ ಅಂತಕ್ಕಂತ ನನ್ನ ಒಂದು ಪ್ರಶ್ನೆ. ಈಗ ದೊಡ್ಡ ಮಡಿಕೆ ಅಂದ್ರೆ ನಿಮ್ಗೆ ಗೊತ್ತಿದೆ, ಮೊದ್ಲೆಲ್ಲ ಎತ್ತಾಕೊಂಡು ಹೊಡಿತಿದ್ರು. ಹಲೋ, ಕೇಳಿಸಿದ್ಯಾ? ಹಾ, ದೊಡ್ಡ ನೇಗಿಲು. ಈಗ ಮೊದ್ಲೆಲ್ಲ ಈಗ ದೊಡ್ಡ ನೇಗಿಲು ಅಂದ್ರೆ ಆಳವಾಗಿ ಉಳುಮೆ ಮಾಡ್ತಕ್ಕಂತ ಮಡಿಕೆ ಇದು ಎತ್ತುಗಳನ್ನ ಹಾಕೊಂಡು ಹೊಡಿತಿದ್ರು. ಈಗ ಟ್ರ್ಯಾಕ್ಟ್ರಿಲ್ ಬಂದಿದಾವೆ, ಟ್ರ್ಯಾಕ್ಟ್ರಿ ಎಲ್ಲೂ ಬಂದಿದೆ. ಈಗ ದೊಡ್ಡ ನೇಗಿಲು ಹೊಡಿಯೋದ್ರಿಂದ ಏನು ಉದ್ದೇಶ ಅಂದ್ರೆ, ನಮ್ಮ ಇದು ವ್ಯವಸಾಯದಲ್ಲಿ ಅಂದ್ರೆ ಈಗ ನಾವೆಲ್ಲ ಹೇಳ್ತೀವಿ, ಈಗ ಆಳವಾಗಿರ್ತಕ್ಕಂಥ ಬೇರುಗಳು ಕೂಡ ಭೂಮಿಯಲ್ಲಿ ಬೆಳಿಲಿಕ್ಕೆ ಮತ್ತೆ ನೀರು ಸಂರಕ್ಷಣೆ. ಈ ಕುಸ್ಕಿ ಜಮೀನಲ್ಲಿ ಸಾಮಾನ್ಯವಾಗಿ ನೀರೆಲ್ಲ ಒಂದು ಭಾಗದಿಂದ ಇನ್ನೊಂದು ಭಾಗ ಹರಿದು ಹೋಗಿರ್ತದೆ, ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ನಾವು ಯಾವಾಗಲೂ ಈ ಉಳುಮೆ ಮಾಡಬೇಕಾದ್ರೂ ಕೂಡ ಇಳಿಜಾರಿ ಗಡ್ಡಲಾಗಿ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಬರ್ತಕ್ಕಂಥ ನೀರು ನಮ್ಮ ಹೊಲದಲ್ಲಿ ಸಂರಕ್ಷಣೆ ಆಗಬೇಕು, ಹೊರಗೆ ಹೋಗಬಾರ್ದು, ನಮ್ಮ ಭೂಮಿಯಲ್ಲೇ ಉಳ್ಕೋಬೇಕು. ಒಂದು ಅದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಈಗ ನಾವು ಯಾವ್ದು ಹತ್ತಿ ಬೆಳೆ ಹಾಕೋದಿರ್ಬೋದು, ಆಳವಾಗಿರ್ತಕ್ಕಂಥ ಈ ತೊಗರಿ ಇಂಥವೆಲ್ಲ ಮೆಕ್ಕೆಜೋಳ ಇವೆಲ್ಲ ಹಾಕ್ತಿವಲ್ಲ, ಅವನ್ನ ಈ ಆಳವಾಗಿ ಬೆಳೀತಕ್ಕಂಥ ಬೆಳೆಗೆ ಬಹಳಷ್ಟು ಮುಖ್ಯವಾದದ್ದು. ಆಳವಾಗಿ ಬೇರುಗಳು ಬೆಳಿಬೇಕಂದ್ರೆ ಆಳವಾದ ಉಳುಮೆ ಮುಖ್ಯವಾಗಿ ನಮಗೆ ಮಾಡಲೇಬೇಕು. ಅದರ ಜೊತೆಗೆ ನಾವೆಲ್ಲ ಶೇಂಗಾ ಬೆಳಿತೀವಿ, ಬೇರೆ ಬೆಳೆನೂ ಬೆಳೆದ್ರೂ ಕೂಡ ಪ್ರತಿ ವರ್ಷ ನಾವು ಈ ಆಳವಾಗಿ ಉಳುಮೆ ಮಾಡ್ತಕ್ಕಂಥ ಬೇಸಿಗೆ ಏನು ಮುಂಗಾರು ಹಂಗಾಮಲ್ಲಿ ಮಾಡ್ತಕ್ಕಂಥದ್ದು ರೂಢಿಯಲ್ಲಿ ರೈತರೆಲ್ಲ ನಿಮಗೆಲ್ಲ ಗೊತ್ತಿದೆ. ಅದನ್ನು ಮಾಡಿದ್ದೆ ಅದರಲ್ಲಿ ನಮ್ಮ ವ್ಯವಸಾಯದಲ್ಲಿ ಈಗ ನಾವೆಲ್ಲ ಹೇಳ್ತೀವಿ ಒಂದೇ ಬೆಳೆ, ಈಗ ಈ ಸರಿ ಏನೋ ಮೆಕ್ಕೆಜೋಳ ಹಾಕ್ತೀವಿ ಅಥವಾ ಹಿಂಗಾರಲ್ಲಿ ಚೆನ್ನಾಗಿ ಮಳೆ ಬಂದರೆ ಕಪ್ಪು ಜಮೀನಲ್ಲಿ ನಮಗೆ ಇನ್ನೂ ಚೆನ್ನಾಗಿ ಇನ್ನೊಂದು ಬೆಳೆ ಬೆಳಿಬೋದು. ನೀರು ಸಂರಕ್ಷಣೆ ಇರುತ್ತೆ, ಒಂದು ಎರಡು ಮಳೆ ಬಂದರೆ ಸಾಕು ಬೆಳೆ ಚೆನ್ನಾಗಿ ಬರುತ್ತೆ, ನೀರೆಲ್ಲ ಭೂಮಿಯಲ್ಲೇ ಉಳ್ಕೊಳತ್ತೆ, ಅದು ಮೇಯ್ನ್ ಉದ್ದೇಶ. ಯಾವುದು ಬೆಳೆ ಏನು ತೊಂದರೆ ಆಗಲ್ಲ, ಯಾವುದೇ ಇದಿರ್ಬೋದು, ಸಣ್ಣ ಬೇರು ಇರ್ತಕ್ಕಂಥದ್ದಿರ್ಬೋದು, ಆಳವಾಗಿರ್ತಕ್ಕಂಥ ಬೇರು ಇರ್ಬೋದು, ನಮಗೆ ಅನುಕೂಲ ಆಗುತ್ತೆ. ನಮ್ಮ ಉದ್ದೇಶ ಏನಂದರೆ ಆಳವಾಗಿ ಇಳಿಜಾರಿಗೆ ಅಡ್ಡಲಾಗಿ ನಾವು ವ್ಯವಸಾಯ ಮಾಡಿ ನೀರನ್ನು ಬೇರೆ ಕಡೆ ನಮ್ಮ ಹೊಲದಿಂದ ಹೊರಗೆ ಬಿಡಬಾರ್ದು. ಅದು ಅದರ ಜೊತೆಗೆ ನೀರು ನಮ್ಮ ಭೂಮಿಯಲ್ಲಿ ಉಳ್ಕೊಳತ್ತೆ, ನಮ್ಮ ಭೂಮಿಯಲ್ಲಿ ಉಳ್ಕೊಂಡಾಗ ಬೆಳೆಗೆ ತಗೊಳತ್ತೆ. ಅಂದರೆ ಈಗ ನಾವೆಲ್ಲ ಮಳೆ ಒಂದು ಎರಡು ಮಳೆ ಬಂದರೂ ಕೂಡ ಬೆಳೆ ಚೆನ್ನಾಗಿ ಬರುತ್ತೆ, ಆ ತರ ಇದೆ. ಅದನ್ನ ರೂಢಿ ಮಾಡ್ಕೊಂಡು ನಿಮ್ಗೆ ಗೊತ್ತಿರುತ್ತೆ. ಧನ್ಯವಾದ ವೀರಣ್ಣ ಅವರೇ. ನಮಸ್ಕಾರ. ನಮಸ್ಕಾರ. ಮುಂದಿನ ಕರೆ. ಹಲೋ, ಕರೆ ಕಟ್ ಆಗಿದೆ ಅಂತ ಅನ್ನಿಸುತ್ತೆ ಸರ್. ಈಗ ಈಗ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ, ನಮ್ಮ ರೈತರು ಈಗ ತಮ್ಮ ಹೊಲಗಳಿಗೆ ಗೊಬ್ಬರ ಕೊಡೋಂಥ ಕೆಲಸ ಮಾಡ್ತಿರ್ತಾರೆ. ಗೊಬ್ಬರ ಯಾವ ರೀತಿ ಕೊಡ್ತಾರೆ? ಕೊಟ್ಟಿಗೆ ಗೊಬ್ಬರ ಈಗ ಹಳ್ಳಿ ಕಡೆ ಎಲ್ಲ ನಾವು ನೋಡ್ತೀವಿ, ರೈತರ ವ್ಯವಸಾಯದಲ್ಲಿ ರೂಢಿ ಮಾಡ್ತಕ್ಕಂಥದ್ದು. ಈಗ ಹೊಲಗಳಿಗೆ ಕೊಟ್ಟಿಗೆ ಗೊಬ್ಬರ ಹೊಡಿತಾರೆ. ಸರ್, ಒಂದು ಕರೆ ಇದೆ, ನಂತರ ನಾ ಮಾತಾಡೋಣ. ಹಲೋ ಸರ್, ನಮಸ್ಕಾರ. ಸಿದ್ದಾಪುರ ವೀರಣ್ಣ. ನಮಸ್ಕಾರ ವೀರಣ್ಣ ಅವರ. ಎಲ್ಲಿ ಸಿದ್ದಾಪುರನಾ? ಸಿದ್ದಾಪುರ. ಹೇಳಿ, ಪ್ರಶ್ನೆ ಕೇಳಿ. ಸರ್, ನಾವು ಮುಂಚೆಲ್ಲ ಈ ಸಾಂಪ್ರದಾಯಿಕವಾಗಿ ಇದನ್ನ ಎತ್ತಿನೇಗ್ ನೋಡಿತಾ ಇದ್ವಿ. ಆದ್ರೆ ಇವಾಗ ಎತ್ತು ಎಲ್ಲಿ ಸಾಕೋದು ಕಡಿಮೆ ಆಯ್ತು, ವ್ಯವಸಾಯ ಕಡಿಮೆ ಆಯ್ತಲ್ಲ. ಈಗ ಟ್ಯಾಕ್ಟರಿಂದ ಉಳುಮೆ ಮಾಡ್ತಾರೆ ಜಾಸ್ತಿ ಎಲ್ಲ ಕಡೆ. ಟ್ಯಾಕ್ಟರಿಂದ ಉಳುಮೆ ಮಾಡೋದ್ರಿಂದ ಈ ಮಣ್ಣು ಉಸಿರಾಡೋಂತ ಶಕ್ತಿನ ಕಡಿಮೆ ಆಗುತ್ತೆ ಅಂತ ಅಂತಾರೆ, ಇಷ್ಟು ನಿಜ ಸರ್? ಆಮೇಲೆ ಜೀರೋ ಕಲ್ಟಿವೇಷನ್ ಮಾಡೋದ್ರಿಂದ ಈ ಕೀಟಗಳು ಒಳಗೆ ಉಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಹೀಗೆ. ನಮಸ್ಕಾರ ವೀರಣ್ಣರೇ, ಕುಮಾರ್ ಅಂತ, ಕೃಷಿ ವಿಜ್ಞಾನ ಕೇಂದ್ರದವರು, ವಿಜ್ಞಾನಿ. ಈಗ ಈಗ ಏನಂದ್ರೆ ಜೀರೋ ಕಲ್ಟಿವೇಶನ್ ಅಳ್ತೀವಿ, ಆಮೇಲೆ ಈ ಮೊದಲೆಲ್ಲ ಕಬ್ಬಿಣದ ನೇಗಿಲು ವ್ಯವಸಾಯದಲ್ಲಿ ಈಗ ಎತ್ತುಗಳನ್ನು ತಗೊಂಡು ವ್ಯವಸಾಯ ಮಾಡ್ತಿದ್ವಿ. ಈಗ ಟ್ರ್ಯಾಕ್ಟ್ರಿಗಳು ಬಂದಿದಾವೆ, ಅಂದ್ರೆ ಎಲ್ಲ ರೈತರ ಹತ್ರ ಎತ್ತುಗಳು ಆ ಪ್ರೆಸರಿಗೆ ಆ ಒತ್ತಡಕ್ಕೆ ಅಂದ್ರೆ ದೊಡ್ಡ ದೊಡ್ಡ ಎತ್ತುಗಳನ್ನು ಚೆನ್ನಾಗಿ ಪವರ್ಫುಲ್ ಇರ್ತಕ್ಕಂಥ ಎತ್ತುಗಳನ್ನು ಬಳಸ್ಕೊಂಡು ಮಾಡ್ತಿದ್ರು. ನಾಲ್ಕು ಎತ್ತುಗಳನ್ನ ಹಾಕೊಂತಿದ್ರು. ನಾಲ್ಕೆತ್ತುಗಳನ್ನ ಹಾಕೊಂಡ್ತಿದ್ರು ಕರೆಕ್ಟ್. ಈಗೇನಾಗಿದೆ ಮಾಡ್ತಾರೆ ಕೆಲವರು ರೈತರು ಅಲ್ಲಿ ಇಲ್ಲಿ, ಈಗೇನು ಟ್ಯಾಕ್ಟ್ರಿ ಮೆಷಿನ್ ಇದೆಲ್ಲ ಈಸಿಯಾಗಿ ಬಂದಿರತಕ್ಕಂಥದ್ದು ಅಂದರೆ ಅದನ್ನು ಬಳಸ್ಕೊಂಡು ಮಾಡ್ತಾರೆ. ಆದರೆ ಯಾವುದೇ ಥರ ಈಗ ಮೆಷಿನರಿ ಅಂದರೆ ಅದನ್ನು ಮೊದಲು ಹೇಳ ಇದು ನೇಗಿಲು ಹೊಡಿತಕ್ಕಂಥದ್ದಕ್ಕೂ ಈಗ ಹೊಡಿತಕ್ಕಂಥದ್ದಕ್ಕೂ ಏನು ವ್ಯತ್ಯಾಸ ಇಲ್ಲ. ಏನು ವ್ಯತ್ಯಾಸ ಇಲ್ಲ. ಏನಪ್ಪ ಅಂದರೆ ಈಗ ಜೀರೋ ಕಲ್ಟಿವೇಷನ್, ಈಗ ಅದರಲ್ಲಿ ಏನಂತಾರೆ ಏನು ನೈಸರ್ಗಿಕ ಕೃಷಿ ಅಂತಾರೆ, ಅದರಲ್ಲಿ ಉಳುಮೆನೆ ಮಾಡಬಾರ್ದು, ಉಳುಮೆನೆ ಅವಶ್ಯಕತೆ ಇಲ್ಲ ಅಂತ ಒಂದು ಕಾನ್ಸೆಪ್ಟ್ ಅದು. ಯಾಕೆ ಅಂದರೆ ನಮ್ಮ ಭೂಮಿಯಲ್ಲಿ ಈ ಎರೆಹುಳುಗಳು ಬೇರೆ ಜೀವಿಗಳೆಲ್ಲ ಅಲ್ಲಿ ವಾಸಿಸ್ತವೆ, ಅದನ್ನು ಡಿಸ್ಟರ್ಬ್ ಮಾಡಬಾರ್ದು, ಉಳುಮೆ ಆಳವಾಗಿ ಮಾಡಿದರೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ, ಬೆಳೆಗೆ ಸರಿಯಾಗಲ್ಲ ಅಂತ ಅದೊಂದು ಕಾನ್ಸೆಪ್ಟು. ಸೊ ಹಂಗಾಗಿ ಇದ್ದಾಗ ನೀವು ಯಾರು ಈ ಜೈವಿಕ ಏನು ನೈಸರ್ಗಿಕ ಕೃಷಿ ಅಥವಾ ಈ ಜೀರೋ ಕಲ್ಟಿವೇಷನ್ ಮಾಡ್ತಕ್ಕಂಥ ರೈತರಿಗೆ ಆಳವಾಗಿ ಉಳುಮೆ ಮಾಡಬಾರ್ದಂತ ಕಾನ್ಸೆಪ್ಟ್ ಇದೆ. ಅದನ್ನ ಯಾಕಂದ್ರೆ ನಾನು ಹೇಳಿದ್ನಲ್ಲ, ಜೀವಾಣುಗಳು ಸ್ವಲ್ಪ ವ್ಯತ್ಯಾಸಗಳಾಗ್ತವೆ, ಆಮೇಲೆ ಯಥೇಚ್ಛವಾಗಿ ವೃದ್ಧಿ ಆಗ್ತವೆ, ಒಂದು ಎರಡು ತಿಂಗಳು ಮೂರು ವರ್ಷ ಮೂರು ತಿಂಗಳಾದ್ಮೇಲೆ ಅದು ಕಂಪ್ಲೀಟ್ ಆಗಿ ಇದಾಗತ್ತೆ. ಅದಕ್ಕೆ ಅದನ್ನ ಶಿಫಾರಸು ಮಾಡಲ್ಲ ನಾವು. ಈಗ ರೈತರು ಈಗ ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು ಏನಂದ್ರೆ, ನೀವು ಮಾಗಿ ಉಳುಮೆ ಮಾಡೋ ಉದ್ದೇಶ ಏನಂದ್ರೆ ಇಳಿಜಾರಿ ಗಡ್ಡಲಾಗಿ ಅಥವಾ ಈ ಕಪ್ಪು ಭೂಮಿಯಲ್ಲಿ ಅಥವಾ ಕೆಂಪು ಭೂಮಿಯಲ್ಲಿ ನಾವು ಬೆಳೀತಕ್ಕಂಥ ಬೆಳೆಗಳಿಗೆ ಚೆನ್ನಾಗಿ ವೃದ್ಧಿ ಆಗಿ ಚೆನ್ನಾಗಿ ಬೆಳಿಬೇಕು ಅಂದರೆ ನೀರು ಸಂರಕ್ಷಣೆ ಒಂದು, ಆಮೇಲೆ ಕೀಟ ರೋಗಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ಇವನ್ನ ಮಾಗಿ ಉಳುಮೆ ಮಾಡಲೇಬೇಕಾಗತ್ತೆ. ಹಲೋ, ಜಾಸ್ತಿ ವೆಯ್ಟ್ ಪಡೆದ್ರಿಂದ ಮಣ್ಣು ಮಣ್ಣಿನ ಕಣಗಳನ್ನ ಇದು ಡಿಸ್ಟರ್ಬ್ ಮಾಡದಂಗೆ ನೀವು ಹೇಳ್ತಕ್ಕಂತೆ ಹಂಗಂತಾರೆ, ಅದು ಕಣಗಳ ರಚನೆ ಡಿಸ್ಟರ್ಬ್ ಮಾಡುತ್ತೆ, ಕಣಗಳ ವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಈಗ ಮಾಗಿ ಉಳುಮೆ ಮಾಡಿದ್ಮೇಲೆ ನಿಮಗೆ ಯಥೇಚ್ಛವಾಗಿ ಅದು ಫಾರ್ಮೇಷನ್ ಆಗುತ್ತೆ, ಕಣಗಳ ಫಾರ್ಮೇಷನ್ ಆಗುತ್ತೆ, ಒಂದು ಎರಡು ತಿಂಗಳು ಮೂರು ತಿಂಗಳಾದ್ಮೇಲೆ ಅದು ಯಥಾಸ್ಥಿತಿಗೆ ಮತ್ತೆ ರಚನೆಯಾಗಿ ಸಟ್ಟಾಗುತ್ತೆ. ಯಾಕಂದರೆ ಉಸಿರಾಟ ಬೇಕಲ್ಲ, ನೀವು ಆಳವಾಗಿ ಉಳುಮೆ ಮಾಡೋದ್ರಿಂದ ಬೇರುಗಳು ಮತ್ತು ಈ ನೀರು ಅಲ್ಲೆಲ್ಲ ಸಂರಕ್ಷಣೆ ಆಗುತ್ತೆ, ಮಣ್ಣು ಚೆನ್ನಾಗಿ ವೃದ್ಧಿಯಾಗಿರ್ತತೆ. ಆ ಥರ ವರ್ಷಕ್ಕೆ ಒಂದು ಸರಿ ಅಂತೂ ಮಾಡಲೇಬೇಕು, ಇವೆಲ್ಲ ಹೇಳ್ತಾರೆ. ಆಮೇಲೆ ಅಭಿವೃದ್ಧಿ ಆಗುತ್ತವೆ, ಕಣಗಳ ರಚನೆ ಎಲ್ಲ ಸರಿಯಾಗುತ್ತೆ, ಒಂದು ಮೂರು ತಿಂಗಳಾದ್ಮೇಲೆ ಆಮೇಲೆ ಬೆಳೆ ಹಾಕಿದರೆ ಚೆನ್ನಾಗಿ ಬರುತ್ತೆ. ಆಮೇಲೆ ಮೇನ್ ಈಗ ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಗೇಕು ಮತ್ತೆ ಕರ್ಕೆ ಇರುತ್ತಲ್ಲ ಸರ್, ಅದು ಹೋಗೋದಿಲ್ಲ ಸರ್, ಎಂಟ ನೀವು ಎಷ್ಟೇ ಮಾಡಿದ್ರೆ ಹೋಗೋದಿಲ್ಲ, ಜೀರೋ ಕಲ್ಟಿವೇಷನ್ ಮಾಡಿದ್ರೆ ಅದು ಜಾಸ್ತಿ ಸ್ಪ್ರೆಡ್ ಆಗಿ ಹೋಗುತ್ತೆ. ಅದಕ್ಕೆ ಏನ್ ಸೊಲ್ಯೂಷನ್ ಅಂದ್ರೆ ಇದೆ, ಸ್ವಲ್ಪ ಆಳವಾಗಿ ಉಳುಮೆ ಮಾಡಬೇಕು ಅಷ್ಟೇ. ಜೀರೋ ಕಲ್ಟಿವೇಷನ್ ನೀವು ಪ್ರಾಕ್ಟೀಸ್ ಮಾಡ್ತೀರಂದ್ರೆ ಈ ಕೀಟನಾಶಕಗಳು ಅಥವಾ ಕಳೆನಾಶಕಗಳನ್ನು ಬಳಸಕ್ಕಾಗಲ್ಲ. ಅದಕ್ಕೆ ಏನಂದ್ರೆ ಒಂದೇ ಸೊಲ್ಯೂಷನ್, ನಾವು ಯಾವಾಗ್ಲೂ ವ್ಯವಸಾಯದಲ್ಲಿ ಕಂಟ್ರೋಲ್ ಮಾಡಬೇಕಾಗತ್ತೆ. ಅದಂದ್ರೆ ಈಗ ಸಾಮಾನ್ಯವಾಗಿ ಈಗ ನಾವಿರ್ತಕ್ಕಂಥ ಎಲ್ಲ ಜೀರೋ ಕಲ್ಟಿವೇಷನ್ ಪ್ರಿನ್ಸಿಪಲ್ಸ್ನ ಪ್ರಾಕ್ಟೀಸ್ ಮಾಡ್ದಂಗಲ್ಲ, ಅಟ್ಲೀಸ್ಟ್ ಒಂದಾರ ಎರಡಾರ ನಾವು ಬೇರೆನ ಅಡಾಪ್ಟ್ ಮಾಡ್ಕೊಂಡಾಗ ನಮ್ಮ ಬೆಳೆಯಲ್ಲಿ ಚೆನ್ನಾಗಿ ಬರುತ್ತೆ. ಎಲ್ಲವೂ ಅಡಾಪ್ಟ್ ಮಾಡೋಕೆ ಹೋದಾಗ ಬೆಳೆ ಈ ಥರ ಬರ್ತವೆ, ಗೇಕ್ ಬರುತ್ತೆ ಅಥವಾ ಗರ್ಕೆ ಬರುತ್ತೆ, ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾವೆ. ನೋಡಿ ಯಾವ ಜಾಗದಲ್ಲಿ ಇಲ್ಲ ಅಂತಲ್ಲ, ಎಲ್ಲಾ ಕಡೆ ಇದೆ. ಒಂದ್ ಗಿಡಕ್ಕೆ 1,000 to 2,000 ಬೀಜ ಬರ್ತಾವ್ ನೀವು ಬಿಟ್ರೆ, ಹೂ ಬರಕ್ಕಿಂತ ಮುಂಚೆ ತೆಗೆದ್ರೆ ಒಳ್ಳೇದು. ಈ ತರ ಸಮಸ್ಯೆಗಳನ್ನ ಅದಕ್ಕೆ ಏನಂದ್ರೆ ಉಳುಮೆ ಮಾಡ್ಬೇಕು. ನೀವು ಈಗ ನೈಸರ್ಗಿಕ ಕೃಷಿ ಅದನ್ನ ಒಂದೇ ಸೊಲ್ಯೂಷನ್ ಅಂದ್ರೆ ಉಳುಮೆ, ಆಳವಾಗಿ ಉಳುಮೆ ಮಾಡೋದ್ರಿಂದ ಅದನ್ನ ಬೀಜಗಳನ್ನ ಬಿಸಿಲಿನ ತಾಪಕ್ಕೆ ಬಿಟ್ಟಾಗ ಅವೆಲ್ಲ ಆದಷ್ಟು ಕಂಟ್ರೋಲ್ ಆಗುತ್ತೆ. ಬಿಸಿಲಿನ ತಾಪಕ್ಕೆ ಈ ಬೀಜಗಳೆಲ್ಲ ಒಣಗೋಗ್ತವೆ, ಕಳೆ ಬೀಜಗಳು, ಅದನ್ನ ನಿಯಂತ್ರಣ ಮಾಡಬಹುದು. ಒಳ್ಳೇದು ವೈರಣ್ಣ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ ಹೇಳಿ, ತಮ್ಮ ಹೆಸರು? ನಾಗೇಂದ್ರ ಸರ್, ಚರ್ಕೆರೆ ದೊಡ್ಡ. ನಾಗೇಂದ್ರ ಅವ್ರ ಪ್ರಶ್ನೆ ಕೇಳಿ. ನಾವು ಜನವರಿ ತಿಂಗಳಲ್ಲಿ ಬೇಸಾಯ ಮಾಡ್ತಿದ್ದೇವೆ, ಟ್ರಾಕ್ಟರ್ ಬೇಸಾಯ. ಜನವರಿ ತಿಂಗಳಲ್ಲಿ ಬೇಸಾಯ ಮಾಡಿಬಿಟ್ಟು ಬೇಸಿಗೆಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಸಿದ್ವಿ. ಈಗ ಕೊಟ್ಟಿಗೆ ಗೊಬ್ಬರ ಹಾಕಿದ್ವಿ, ಒಂದು ಎಕರೆಗೆ 900 ಗೊಬ್ಬರ ಹಾಕಿದ್ವಿ. ಬೇಸಾಯ ಮಾಡಿಸೋದು ಜಾಸ್ತಿ ಬೇಸಾಯ ಯಾವಾಗ ಮಾಡಿಸ್ಬೇಕು ಅಥವಾ ಮೇಲೆ ಮಾಡಿಸೋ ಬೇಸಾಯ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಸರ್? ನಾಗೇಂದ್ರ ಅವ್ರೆ ನಮಸ್ತೆ. ನಮಸ್ತೆ, ಹೇಳಿ ಸರ್. ಹೇಳಿ ಸರ್. ಈಗ ನೀವು ಮೊದಲು ಜನವರಿಯಲ್ಲಿ ಆಳವಾಗಿ ಉಳುಮೆ ಮಾಡಿದ್ರಾ? ಆಳ ಅಂದ್ರೆ ಕಬ್ಬಿಣದ ನೇಗಿಲಿಂದ ಮಾಡಿಸಿರಾ? ಗೊಬ್ಬರ ಹಾಕಿದ್ರೆ, ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಚೆಲ್ಲಿದ್ರಲ್ಲ, ಚೆಲ್ಲಿದ್ರಿ. ಆಯ್ತು, ಈಗ ಬೇರೆ ಏನು ಮಾಡಿಲ್ಲ? ಏನು ಸಣ್ಣದಾಗಿ ಏನು ಕುಂಟೆ ಗಿಂಟೆ ಏನು ಹೊಡೆದಿರೋ? ಇಲ್ಲ ಇಲ್ಲ ಸರ್. ಈಗ ಏನ್ ಮಾಡ್ಬೇಕು ನೀವು, ಆದಷ್ಟು ತೆಳುವಾಗಿ ಅಂದ್ರೆ ಈ ಕಲ್ಟಿವೇಟರ್ ಅಂತ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಆಗಿರೋದು ಹಾಕಿರೋದು ಭೂಮಿಯಲ್ಲಿ ಮಿಕ್ಸ್ ಆಗಂಗೆ ನೀವು ಸ್ವಲ್ಪ ಕಲ್ಟಿವೇಟರ್ ಟೈಪ್ ಏನಾರ ಹೊಡಿರಿ. ಅದಾದ್ಮೇಲೆ ನೀವು ಬಿತ್ತೋ ಈ ಏನ್ ಬಿತ್ತೀರಾ, ಈ ಮುಂಗಾರಲ್ಲಿ ಏನ್ ಬಿತ್ಬೇಕು ಅಂದ್ಕೊಂಡಿರಾ? ಈಗ ಮುಂಗಾರಲ್ಲಿ ಟೊಮಾಟೆ ಹಾಕ್ತೀವಿ ಸರ್. ಈಗ ನೀರಾವರಿ ಇದೆ ನಮ್ದು 1 ಎಕರೆ. ಟೊಮಾಟೆ ನಾಟಿ ಮಾಡಕ್ ಈಗ ಆಲ್ರೆಡಿ ನಾಟಿ ಮಾಡ್ಬೇಕು ಇನ್ನ ಒಂದು ವಾರದೊಳಗಡೆ. ಬೇಸಾಯ ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀವಿ. ಈಗ ಸರಿ, ನೀವು ಮಾಡಿರೋದು ಕರೆಕ್ಟ್ ಐತೆ. ಈಗ ಅದು ಮಣ್ಣ್ ಮಿಕ್ಸ್ ಮಾಡ್ತಕ್ಕಂತ ಡಿಸ್ಕ್ ಬರುತ್ತೆ, ಡಿಸ್ಕ್ ಫ್ಲೋ ಅಂತ ಬರುತ್ತೆ ನೋಡಿದ್ರಾ? ಅದನ್ನ ರೊಟೇಟ್ ಮಾಡುತ್ತೆ, ಅದು ಮಣ್ಣು ಮಿಕ್ಸ್ ಮಾಡುತ್ತೆ. ಅದನ್ನ ಹಾಕಿ ಒಡೆದು ಭೂಮಿಯಲ್ಲಿ ಕುಂಟೆ ಹೊಡೆದ್ ಬಿಡ್ರಿ. ಕುಂಟೆ ಹೊಡೆದು ಆಮೇಲೆ ಬೆಳೆ ಹಾಕಿದ್ರೆ ಚೆನ್ನಾಗುತ್ತೆ. ಅಂದ್ರೆ ಮೇನ್ ಏನಂದ್ರೆ ನಾವು ಹಾಕಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಭೂಮಿಯಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಈಗ ಆಳವಾಗಿ ಉಳುಮೆ ಮಾಡಿದ್ಮೇಲೆ ನೀವು ಕಲ್ಟಿವೇಟರ್ ಹಾಕೊಂಡು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡಬಹುದು, ಅಥವಾ ಡಿಸ್ಕ್ ಫ್ಲೋ ಅಂತ ಬರುತ್ತೆ, ರೊಟೇಟ್ ಆಗುತ್ತೆ, ಅದು ಕ್ಲೀನಾಗಿ ಮಣ್ಣಲ್ಲಿ ಮಿಕ್ಸ್ ಆಗುತ್ತೆ ಗೊಬ್ಬರ. ಅದಾದ್ಮೇಲೆ ಕುಂಟೆ ಹೊಡೆದು ನೀವು ಸಮತಟ್ ಮಾಡ್ಕೊಂಡು ನೀವು ಬಿತ್ತನೆಗೆ ಮಾಡ್ಕೋಬಹುದು. ಏನು ಆಳ ಆಮೇಲೆ ಫಸ್ಟಿಗೆ ಆಳ ಉಳುಮೆ ಮಾಡಿದ್ಮೇಲೆ ಈಗೇನು ಕಲ್ಟಿವೇಟರ್ ಮೇಲೆ ಆಗ್ತಕ್ಕಂಥ ಬೇಸಾಯನ ಮಾಡ್ಬೋದು. ಒಂದು ಅಡಿ ಒಳಗೆ ಮಾಡ್ತಕ್ಕಂಥ ಬೇಸಾಯನ ಮೇಲೆ ನೀವು ಬೇಸಾಯ ಮಾಡ್ಕೊಂಡ್ರೆ ಒಳ್ಳೇದು. ಈಗ ನಾವೆಲ್ಲ ಎಳ್ಳೆ ಏನ್ ಮಾಡ್ತಾರಪ್ಪ ಅಂದ್ರೆ ದಬಾಯಿಸ್ಕೊಂಡು ಬೇಸಾಯ ಮಾಡಿಸ್ತಿರ್ತಾರೆ. ಒಬ್ಬೊಬ್ರೆ ಒಂದೊಂದು ರೈತರು ಎಲ್ಲ ಏನೇನೋ ಮಾಡ್ಕೊಬಿಟ್ಟು ನೀನ್ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಎಲ್ಲ ಸುಮ್ಮನೆ ಎಲ್ಲ ಸಿಕ್ಕಾಪಟ್ಲೆ ಸರ್ಕಾರಿ ಗೊಬ್ಬರ ಹಾಕ್ಬಿಟ್ಟು ಅದನ್ನೆಲ್ಲ ಭೂಮಿ ಫಲವತ್ತನೆ ನಿಲ್ದಂಗ್ ಮಾಡ್ತಾರೆ. ಅದಕ್ಕೆ ನಾವು ಆದಷ್ಟು ನಾವು ಜೀವಾಮೃತ ಮಾಡಿ ರೇಡಿಯೋ ಮುಖಾಂತರ ಕೇಳೇನೆ ನಾವು ಪ್ರತಿಯೊಂದು ನಾವು ಕೃಷಿ ರಂಗ ಕಾರ್ಯಕ್ರಮ ಕೇಳೇನೆ ನಾವು ಬೆಳೆ ಇಡೋದು. ಈಗ ಕರೆಕ್ಟ್ ಐತೆ, ಈಗ ನೀವು ಮಾಡಿರೋದು ಕರೆಕ್ಟ್ ಐತೆ. ಅದು ಸ್ವಲ್ಪ ಮಿಕ್ಸ್ ಆಗಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಆಮೇಲೆ ಸಮತಟ್ ಮಾಡ್ಕೊಂಡು ಕುಂಟೆ ಹೊಡ್ಕೊಂಡು ಆಮೇಲೆ ಬೆಳೆ ಹಾಕೊಳ್ಳಿ, ಚೆನ್ನಾಗ್ ಬರುತ್ತೆ. ಓಕೆ, ಒಳ್ಳೇದು. ನಮಸ್ಕಾರ ನಾಗೇಂದ್ರ ಅವ್ರು, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್. ಅದು ಗೊಬ್ಬರ ಕೊಡೋಂತ ಒಂದು ಕೆಲಸ ಆಗ್ತಿರ್ತದೆ ಅಂತ ನಾವು ಮಾತಾಡ್ತಿದ್ದೇವೆ. ಏನೇನು ಒಂದು ಕ್ರಮಗಳನ್ನು, ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಗೊಬ್ಬರ? ಸಾಮಾನ್ಯವಾಗಿ ಹಳ್ಳಿ ಕಡೆ ಈ ಕೊಟ್ಟಿಗೆ ಗೊಬ್ಬರ ಎಲ್ಲ ಹೊಲಕ್ಕೆ ಕೊಡಿತಾರೆ. ಈಗ ಇದು ಬೇಸಿಗೆ ಸ್ಟಾರ್ಟ್ ಆಯ್ತು, ಟ್ರ್ಯಾಕ್ಟರ್ ಲೋಡಿನ ಹಳ್ಳಿ ಕಡೆ ಈ ಊರಿಂದ ಹೊಲಕ್ಕೆ ಕೊಡಿತಾರೆ. ಹೊಲಕ್ಕೆ ಹೊಡೆದಾಗ ಸಾಮಾನ್ಯವಾಗಿ ರೈತರು ಪಾಲಿಸ್ತಕ್ಕಂಥ ಕೆಲವು ಇಂಪಾರ್ಟೆಂಟ್ ಏನಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರ ಹೊಲಕ್ಕೆ ಹೊಡೆದ ಮೇಲೆ ಅದು ಹೆಂಗಿರುತ್ತೆ ಹಂಗೆ ಬಿಟ್ಟುಬಿಟ್ಟಿರ್ತಾರೆ ರೈತರು. ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಆವಿಯಾಗಿ ಈ ಬಿಸಿಲಿನ ತಾಪಕ್ಕೂ ಆವಿಯಾಗಿ ಹೊರಗೆ ಹೋಗುತ್ತೆ. ಅದಕ್ಕೆ ತಡಿಬೇಕಂದ್ರೆ ಸಾಮಾನ್ಯವಾಗಿ ಅಲ್ಲಲ್ಲಲ್ಲಿ ಗುಪ್ಪೆ ಹಾಕ್ತಾರೆ ರೈತರು ಹೊಲದಲ್ಲಿ. ಸರಿ, ಅಲ್ಲೊಂದು ಹಾಕ್ತಾರೆ ಹೊಲದ. ಈಗ 1 ಎಕರೆಯಿಂದ 3-4 ಅಥವಾ 5-6 ತಾಗ ಹಾಕ್ತಾರೆ, ಅವ್ರಿಗೆ ಸ್ಪ್ರೆಡ್ ಮಾಡೋಕೆ ಅನುಕೂಲ ಆಗುತ್ತೆ. ಸೊ ಆದಷ್ಟು ನೀವು ಅದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿ, ಇಲ್ಲಾಂದ್ರೆ ನೀವು ಹೋದ ತಕ್ಷಣ ಈಗ ಹಾಕಿದ ತಕ್ಷಣ ಇಮಿಡಿಯೇಟ್ ಇವತ್ತು ಹಾಕಿದ್ರೆ ಇವತ್ತೇನೆ ಹಾಕಕ್ ಬರಲ್ಲ, ಅಂಟಂಟಿರ್ತತೆ, ಸ್ವಲ್ಪ ಕೊಳ್ತಿರ್ತಕ್ಕಂಥ ಗೊಬ್ಬರ ಇರ್ತದೆ, ಅದನ್ನ ಮಾಡಕ್ಕಾರ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಮೇಲೆಲ್ಲ ಮಣ್ಣು ಮುಚ್ಚಿ ಒಂದು 8-10 ದಿವಸ ಅಥವಾ 15 ದಿವಸ ಆದ್ಮೇಲೆ ಅದು ಸ್ವಲ್ಪ ಇದಾಗಿರ್ತದೆ, ಹಾರಿರ್ತತೆ, ಅದನ್ನ ತಗೊಂಡು ನಾವು ಹೊಲದಲ್ಲಿ ಹಾಕಿ ವ್ಯವಸಾಯ ಮಾಡ್ಬೇಕು. ಇಮಿಡಿಯೇಟ್ ನೀವು ಹೊಲದಲ್ಲಿ ಹಾಕಿದ್ಮೇಲೆ ಹಂಗೂ ಬಿಡಂಗಿಲ್ಲ, ಹಂಗೆ ಬಿಟ್ರೆ ಏನಾಗುತ್ತೆ, ಬಿಸಿಲಿನ ತಾಪಕ್ಕೆ ಹಾಕಿರ್ತಕ್ಕಂಥ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶ ಎಲ್ಲ ಹೋಗುತ್ತೆ. ಸೊ ನೀವು ಹಾಕಿದ ತಕ್ಷಣ ಇವತ್ತು ಮುಂದೆ ಹಾಕೊಂತ ಹೋಗಿ ಹಿಂದ್ಗಡೆ ವ್ಯವಸಾಯ ಮಾಡ್ಬೇಕು, ಅಂದ್ರೆ ನೇಗಿಲು ಹೊಡಿತಬೇಕು ಅಥವಾ ಮಿಕ್ಸ್ ಮಾಡ್ಕೊಂಡು ಕಲ್ಟಿವೇಟರ್ ಏನು ಹಾಕೊಂಡು ಭೂಮಿಯಲ್ಲಿ ಸೇರಂಗ್ ಮಾಡ್ಕೋಬೇಕು. ಇವನ್ನ ಕರೆಕ್ಟ್ ಆಗಿ ನಾವು ರೈತರು ಪಾಲಿಸ್ಬೇಕು. ನಾವು ಹಾಕಿರ್ತಕ್ಕಂಥ ಗೊಬ್ಬರದ ಅದರ ಒಂದು ಏನು ಪೋಷಕಾಂಶನ ನಾವು ಸಂರಕ್ಷಣೆ ಮಾಡ್ಬೇಕು, ನಮ್ಮ ಹೊಲದಲ್ಲಿ ಸೇರ್ಬೇಕಂದ್ರೆ ಇದನ್ನ ಪಾಲಿಸ್ಬೇಕು. ಆ ಗುಪ್ಪೆ ಮೇಲೆ ಮಣ್ಣಾಕಿ ಮುಚ್ಚಿಬಿಡಬೇಕು, ಸ್ವಲ್ಪ ಮಣ್ಣ ಅದ್ರ ಮೇಲೆ ಮುಚ್ಚಿದ್ರೆ ಅದು ಕಂಪ್ಲೀಟ್ ಆಗಿ ಹೊಲದಲ್ಲಿ ಆವಿಯಾಗಿ ಹೋಗಲ್ಲ ಪೋಷಕಾಂಶ. ಇವನ್ನ ಪಾಲಿಸ್ಬೇಕು. ಆಮೇಲೆ ಹಾಕಿದ್ಮೇಲೆ ಹೊಲದಲ್ಲಿ ಹಾಕಿದ್ಮೇಲೆ ಹಿಂದ್ಗಡೆನೆ ವ್ಯವಸಾಯ ಮಾಡ್ತಕ್ಕಂಥದ್ದನ್ನ ರೂಢಿಯಲ್ಲಿ ಮಾಡ್ಕೋಬೇಕು. ಇವನ್ನ ಪಾಲಿಸಿದ್ದಲ್ಲಿ ನಮ್ಮ ಪೋಷಕಾಂಶನ ಸಂರಕ್ಷಣೆ ಮಾಡ್ದಂಗೆ ಆಗತ್ತೆ, ಹೊಲಕ್ಕೆ ಗೊಬ್ಬರ ಕೊಟ್ಟಿರ್ತಕ್ಕಂಥದ್ದು ಅನುಕೂಲ ಆಗುತ್ತೆ. ಪ್ರಶಾಂತ್ ಅವರ ಮಹಾಂತೇಶ್, ಈಗ ನಾವು ಕೆಲವು ಕಡೆ ಈ ಮಾವು ಇರೋ ಬೆಳೆ ಇರೋದು ನಾವು ನೋಡಿದ್ದೀವಿ. ಈ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಕೆಲವು ಈಗ ಜೋರು ಮಳೆ ಬಂದರೆ ಇಂಥ ಸಂದರ್ಭದಲ್ಲಿ ಈ ಮಾವಿನ ಬೆಳೆಗೆ ತೊಂದರೆ ಆಗೋಂಥದ್ದು ನಾವು ಅಲ್ಲಿ ಕೇಳುತ್ತೆ. ಅಂದರೆ ಇಂಥ ಸಮಯದಲ್ಲಿ ಸರ್, ಇವಾಗ ಮುಖ್ಯವಾಗಿ ಇವಾಗ ಬೇಸಿಗೆ ಸಮಯದಲ್ಲಿ ಇವಾಗ ಮೋಡ ಕವಿದ ವಾತಾವರಣ ಇದ್ದು ಅಥವಾ ಮಳೆ ಆಗುವಂತ ಚಾನ್ಸಸ್ ಇದ್ರೆ ಅದರಲ್ಲಿ ರಸ ಇರುವ ಕೀಟಗಳ ಸಮಸ್ಯೆ ಜಾಸ್ತಿ ಆಗುತ್ತೆ. ಅಂದ್ರೆ ಈಗ ಮಾವಿನಲ್ಲಿ ಮುಖ್ಯವಾಗಿ ಬರುವಂತದ್ದು ಜಿಗಿಹುಳ ಅಂತ ಬರುತ್ತೆ. ಇದೇನ್ ಮಾಡುತ್ತೆ, ಇದು ಹೂಗೊಂಚಲಿಂದ ರಸವನ್ನು ಇರುತ್ತೆ ಮತ್ತು ಎಲೆಗಳ ಮೇಲೆ ಒಂದು ರೀತಿ ಬೂಸ್ಟ್ ಬೆಳೆದಂಗೆ ನಾವು ಕಾಣಬಹುದು. ಈ ರೀತಿ ಸಮಸ್ಯೆ ಹೆಚ್ಚಾಗುತ್ತೆ. ಅದೇ ಅಲ್ಲದೆ ಬೂದಿ ರೋಗದ ಸಮಸ್ಯೆ, ಪೌಡ್ರಿ ಮಿಲ್ಡಿ ಅಂತ ನಾವು ಕರಿತೀವಿ, ಅದರ ಸಮಸ್ಯೆ ಕೂಡ ಹೆಚ್ಚಾಗದನ್ನ ನಾವು ಕಾಣಬಹುದು. ಇವಾಗ ಜಿಗಿಹುಳು ಅಂತ ಏನ್ ಹೇಳಿದೆ, ಅದಕ್ಕೋಸ್ಕರ ನಾವು ಇವಾಗ ಮುಖ್ಯವಾಗಿ ನಾವು ತೋಟವನ್ನು ಆದಷ್ಟು ಶುಚಿಯಾಗಿಟ್ಕೋಬೇಕು. ಮುಖ್ಯವಾಗಿ ಕೀಟ ಮತ್ತು ರೋಗಬಾಧೆಯ ನಿರ್ವಹಣೆಯನ್ನು ಮಾಡಬೇಕು ಅಂದ್ರೆ, ಈಗ ಜಿಗಿಹುಳ ಸಮಸ್ಯೆಗಾದ್ರೆ ನಾವು ಇಮಿಡಾಕ್ಲೋಪೈಡ್ ಅಂತ ಬರುತ್ತೆ, ಅದನ್ನ 0.3 ml 1 liter ನೀರಿಗೆ ಹಾಕಿ ಸಿಂಪಡಣೆಯನ್ನು ಮಾಡುವಂತದ್ದು. ಇನ್ನು ಬೂದಿ ರೋಗಕ್ಕಾದ್ರೆ ನಾವು ಹೆಕ್ಸಾಕೋನಜೋಲ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದನ್ನ 1 ml 1 liter ನೀರಿಗೆ ಹಾಕಿ ಸಿಂಪಡಣೆಯನ್ನು ಮಾಡೋದ್ರಿಂದ ನಾವು ಹತೋಟಿಯನ್ನು ಕೈಗೊಳ್ಳಬಹುದು. ಸರ್ ಕುಮಾರ್ ಅವರು, ಈಗ ಗೊಬ್ಬರ ಒಂದು ನಿರ್ವಹಣೆ ಮಾಡಿದ ಈಗ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಈ ಬೆಳೆಗಳನ್ನು ಆಯ್ಕೆ ಮಾಡ್ಕೊಳೋದು ಒಂದು ಬಹಳ ಮುಖ್ಯ ಒಂದು ಅಂಶ ಅಂತ ನಾವು ಹೇಳ್ಬೋದು ನಮ್ಮ ರೈತರಿಗೆ. ಯಾವ ಬೆಳೆ ಇಡಬೇಕು ಅನ್ನೋದು, ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಬೆಳೆಗಳ ಆಯ್ಕೆಯ ಸಮಯದಲ್ಲಿ? ಈಗ ಸಾಮಾನ್ಯವಾಗಿ ರೈತರು ಈ ಕುಸ್ಕಿ ಜಮೀನಲ್ಲಿ ಬಿತ್ತನೆ ಮಾಡೋಕ್ಕೆ ಈಗ ಮುಂಗಾರು ಸ್ಟಾರ್ಟ್ ಆಗೋದಂದ್ರೆ ಜೂನಿಗೆ ಸ್ಟಾರ್ಟ್ ಆಗುತ್ತೆ. ಜೂನ್ 2nd ವಾರ 3rd ವಾರಕ್ಕೆ ಬಿತ್ತನೆಗೆ ಸ್ಟಾರ್ಟ್ ಮಾಡ್ತಾರೆ ರೈತ ಬಂದವರು. ಈಗ ಕೆಲವು ಭಾಗದಲ್ಲಿ ಈಗ ಹೊಸದುರ್ಗ ಇರ್ಬೋದು, ಈ ಕಡೆ ಹೊಳಲ್ಕೆರೆ ಈ ಭಾಗಗಳಲ್ಲೆಲ್ಲ ಅಂದರೆ ಈ 2nd ವಾರ ಅಥವಾ 3rd ವಾರಕ್ಕೆ ಈ ಹೆಸರು, ಎಳ್ಳು, ಉದ್ದು ಇವನ್ನ ಬಿತ್ತುತ್ತಾರೆ. ಇಲ್ಲಿ ಮಳೆ ಆಗಿದ್ರೆ, ಮಳೆ ಆದ್ರೆ ಚೆನ್ನಾಗಿ ಮಳೆ ಬಂತು ಅಂದ್ರೆ ಅದಾದ್ಮೇಲೆ ಅದನ್ನ ಕಟಾವ್ ಮಾಡಿದ್ಮೇಲೆ 2nd ಬೆಳೆಯಾಗಿ ರಾಗಿ ಅಂದ್ರೆ ಅಕ್ಟೋಬರ್ 1st ವಾರ 2nd ವಾರಕ್ಕೆ ಸರಿ ಆಗಸ್ಟ್ 1st ವಾರ ಅಥವಾ 2nd ವಾರಕ್ಕೆ ರಾಗಿ ಬಿತ್ತುತ್ತಾರೆ. ಸೊ ಅಂದ್ರೆ ಒಂದು ಕರೆ ಇದೆ ಸರ್, ನಂತರ ಮತ್ತೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ, ನಮಸ್ಕಾರ. ಹಲೋ, ನೀವು ಸ್ವಲ್ಪ ರೇಡಿಯೋ ದೂರ ಇಡಿ, ಹೇಳಿ ತಮ್ಮ ಹೆಸರು ಹೇಳಿ, ಎಲ್ಲಿಂದ ಫೋನ್ ಮಾಡ್ತಿದ್ರ? ತಮ್ಮ ಹೆಸರು ಕೃಷ್ಣಪ್ಪ. ಹಾ ಕೃಷ್ಣಪ್ಪರೇ, ಪ್ರಶ್ನೆ ಕೇಳಿ. ಪ್ರಶ್ನೆ ನಮ್ದು ತೊಗರಿ ಹಾಕ್ಬೇಕಂತ ಕೃಷ್ಣಿ. ತೊಗರಿ? ತೊಗರಿ ತೊಗರಿ. ಹಾ, ಅದನ್ನ ಗಿಡತಳಿ ಹಾಕ್ಬೇಕಂತ ಗಿಡತಳಿ. ಹಾ ಪಾಲವನಹಳ್ಳಿ ಕೃಷ್ಣ ಕೃಷ್ಣ. ಈಗ ಹೇಳ್ತಾರೆ ಕೇಳಿ. ನಮಸ್ಕಾರ ಕೃಷ್ಣಪ್ಪರ. ಬೀಜ ಎಲ್ಲಿ ಸಿಗ್ತವೆ, ಅದನ್ನ ಯಾವ ತಿಂಗಳಿಗೆ ಹಾಕ್ಬೇಕು, ಎಷ್ಟು ದಿನ ಕಟ್ ಆಗಿ ಬರ್ತವೆ ಅನ್ನೋದು ಸ್ವಲ್ಪ ಮಾಹಿತಿ ಬೇಕಾಯ್ತು. ನಮಸ್ಕಾರ ಕೃಷ್ಣಪ್ಪರ. ಈಗ ನೀವು ತೊಗರಿ ಹಾಕ್ತಕ್ಕಂಥದ್ದು ಈಗ ತಳಿಗಳು ಒಂದೆರಡು ಮೂರು ಇದಾವೆ. ಗಿಡ್ತಳಿ ಅಂದ್ರೆ BRG 3 ಅಂತ ಇದೆ. BRG 3 ಅಂತ ಬರ್ಕೊಳ್ಳಿ. BRG 3 ಅಂತ ಐತೆ ಗಿಡ್ಡ ತಳಿ. ಆಮೇಲೆ ನಿಮಗೆ ಜುಲೈ ಕೊನೆ ವಾರ ತನಕ ಬಿತ್ತನೆ ಮಾಡ್ಬೋದು. ಕೊನೆ ವಾರ ತನಕ ಬಿತ್ತನೆ ಮಾಡ್ಬೋದು. ಈ ಬೀಜ ಕೃಷಿ ವಿಜ್ಞಾನ ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗತ್ತೆ, ಅಲ್ಲಿ ವಿಚಾರ ಮಾಡಿ. ಈಗ ಅದ್ಬಿಟ್ಬಿಡಿ, BRG 3 ಅಂತ ಐತೆ ಈಗ ಚೆನ್ನಾಗ್ ಬಂದಿದೆ, ಅದಕ್ಕಿಂತ ಒಳ್ಳೇದದು, ಅದನ್ನ ಬಳಸಿ. ಈಗ ಇದೇನು ನಂಜಾಣು ರೋಗ ಎಲ್ಲ ಬರ್ತದ, ರೋಗ ಬರ್ತಲ್ಲ ಅದಕ್ಕೆ. ಅದನ್ನ ತಡಿತಕ್ಕಂತ ಶಕ್ತಿ ಇದೆ, ಇದಕ್ಕೆ ತಡಿತಕ್ಕಂತ ಶಕ್ತಿ ಇದೆ ಅದಕ್ಕೆ ತಡಿಗೆ BRG 3 ಅಂತ. ಅದನ್ನ ಬಳಸಿ, ಅದನ್ನ ಕೃಷಿ ರೈತ ಸಂಪರ್ಕ ಕೇಂದ್ರಕ್ಕೆ ವಿಚಾರ ಮಾಡಿ ತಗೊಂಡ್ಬಂದು ಬಿತ್ತನೆ ಮಾಡಿ. ಜುಲೈ 1st ವಾರ ತನಕ ಬಿತ್ತನೆ ಮಾಡ್ಬೋದು. ಕಟಾವ್ ನಿಮಗೆ ಈಗ ಜುಲೈ ಆಗಸ್ಟ್ ಸೆಪ್ಟೆಂಬರ್ 3 3.5 ತಿಂಗಳು. ಅಷ್ಟೇ ಮೂರು ಸಾಮಾನ್ಯವಾಗಿ ನಾವೇನ ನವೆಂಬರ್ ತಿಂಗಳು ಬೇಗ ಬರುತ್ತ ಸ್ವಲ್ಪ ಬೇಗ ಬರುತ್ತದು ಬಿ ಆರ್ ಜಿ ಫೈವ್ ಎತ್ತರ ಬೆಳೆಯಲ್ಲ ಒಂದ್ ಐದರಿಂದ ಆರ್ ಅಡಿ ದಾಯ ನಿಮಗೆ ಮೂರಡಿನಾರ ಸಾಲಿಂದ ಸಾಲಿಗೆ ಮೂರಡಿ ಅಥವಾ ಸಾಲಿಂದ ಸಾಕು ನಾಲ್ಕು ಅಡಿನಾರ ಇಟ್ಕೋಬಹುದು ಆ ಬೀಜದಿಂದ ಬೀಜಕ್ಕೆ ಒಂದಡಿ ಯಾರು ಒಂದೂವರೆ ಅಡಿ ಇಟ್ಕೋಬಹುದು ಇಳುವರಿ ನಿಮಗೆ ಈಗ ಸ್ವಲ್ಪ ಮಳೆ ಎಲ್ಲ ಚೆನ್ನಾಗಿ ಬಂತು ಅಂದ್ರೆ ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತದ ಬರೇ ಅದೇ ತೊಗರಿ ಹಾಕಿದ್ರೆ ಇಲ್ಲ ಬರತ್ತೆ ನೀವ್ ಈ ಸರಿ ಟ್ರೈ ಮಾಡಿ ಅದ್ ಚೆನ್ನಾಗ್ ಬರ್ತದ ತಳಿ ಜೂನಿಂದ ಜುಲೈ ವರೆಗೆ ಬಿತ್ಬೋದು ಹಲೋ ಹಾ ಕೃಷ್ಣಪ್ಪರೆ ಹಾ ಗೊತ್ತಾಯ್ತಲ್ಲ ಒಳ್ಳೇದು ನೀವು ಪ್ರಯತ್ನ ಈ ಸರಿ ಬೀಜ ತರ್ರಿ ಸರಿ ಸರಿ ಕರೆ ಮಾಡಿದ್ದಕ್ಕೆ ಧನ್ಯವಾದ ನಿಮಗೆ ನಮಸ್ಕಾರ ನಮಸ್ಕಾರ ಸರ್ ನಾವು ಈ ಬೆಳೆಗಳ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕಂತ ಮಾತಾಡ್ತಾ ಇದ್ದೇವೆ ಅದೇ ಈಗ ಸಾಮಾನ್ಯವಾಗಿ ರೈತರು ಮಳೆ ಚೆನ್ನಾಗಿ ಬಂತು ಅಂದ್ರೆ ಮೇ ತಿಂಗಳಲ್ಲಿ ಎರಡನೇ ವಾರ ಅಥವಾ ಮೂರನೇ ವಾರಕ್ಕೆ ಹೆಸರು ಉದ್ದು ಎಳ್ಳು ಇವೆಲ್ಲ ಬಿತ್ತುತ್ತಾರೆ ಅಂತ ಬೆಳೆಗಳನ್ನ ಆಯ್ಕೆ ಮಾಡಿಬಿಟ್ಟು ನಮಗೆ ಕಡಿಮೆ ಅವಧಿಗೆ ಬರ್ತಕ್ಕಂಥ ಬೆಳೆಗಳಿವೆಲ್ಲ ಈಗ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಮೊದಲನೇ ವಾರ ಅಥವಾ ಎರಡನೇ ವಾರಕ್ಕೆ ರಾಗಿ ಬಿತ್ತುತ್ತಾರೆ ಇವು ಕಿತ್ಬಿಟ್ಟು ಹಂಗಾಗಿ ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ರೈತರು ರಾಗಿ ಬಿತ್ತಕ್ಕಂಥ ಜುಲೈ ತಿಂಗಳು ಜೂನ್ ತಿಂಗಳಿಗೆ ದೀರ್ಘಕಾಲದ ತಳಿಗಳು ಬಿತ್ತನೆ ಮಾಡ್ಕೋ MR5 ಅಂತ ಇದೆ MR1 ಅಂತ MR2 ಅಂತ ಇದೆ ಅದು ಬಿಟ್ಟರೆ ರಾಗಿ ತಳಿ ಬಹಳಷ್ಟು ಬಂದಿವಾಗ ಈಗ KMR 630 ಅಂತ ಬಂದಿದೆ ತುಂಬಾ ಚೆನ್ನಾಗಿ ಬರುತ್ತೆ ತಳಿ ಸೊ ಅದನ್ನು ಬಿತ್ತಬಹುದು ರೈತರು ಒಂದು ಕರೆ ಇದೆ ಹಲೋ ಹಲೋ ನಮಸ್ತೆ ನಮಸ್ತೆ ಹೇಳಿ ತಮ್ಮ ಹೆಸರು ಸರ್ ನಮ್ಮ ಹೆಸರು ವೀರೇಶ್ ಅಂತ ಹೇಳಿ ವೀರೇಶ್ ಎಲ್ಲಿಂದ ಸರ್ KRVT ಬರಮಸಾಗರ ಹೇಳಿ ಪ್ರಶ್ನೆ ಕೇಳಿ ಸರ್ ಇದು ಅಡಿಕೆ ತೋಟದಲ್ಲಿ ಬಾ ಭಯಂಕರ ಕಳೆ ಆಗುತ್ತೆ ಸರ್ ವೀರೇಶ್ ಅವರೇ ಕಳೆ ಇದು ಮಾಡಿದ್ರು ಕಂಟ್ರೋಲ್ ಮಾಡಿದ್ರು ಸುಮ್ಮನೆ ಕಳೆನೇ ಆಗ್ತದೆ ಅಲ್ಲ ವೀರೇಶ್ ಅವರೇ ಹೇಳಿ ಸರ್ ಎಷ್ಟು ವರ್ಷದ್ದು ಅಡಿಕೆ ತೋಟ ಸರ್ ಈಗ ಒಂದು 6 ವರ್ಷ ಸರ್ 6 ವರ್ಷ ಈಗ ನಾವೇನಂತೀವಿ ಅಂದ್ರೆ ಈ ರೌಂಡ್ ಅಪ್ ಇದೆ ಅಲ್ವಾ ರೌಂಡ್ ಅಪ್ ಸರ್ ಈಗ ಕಳೆ ಅಂದ್ರೆ ತುಂಬಾ ಚೆನ್ನಾಗಿ ಗ್ರೀನ್ ಆಗಿ ಬಂದಾಗ ನೀವು ಆದಷ್ಟು ಏನ್ ಗೊತ್ತಾ ಈ ಅಡಿಕೆ ಬುಡಕ್ಕೆ ತಾಗ್ದಂಗೆ 13 ಮಿಲಿ ಪ್ರತಿ ಲೀಟರ್ಗೆ ಹಾಕೊಂಡು ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಶಾಂಪು ಈಗ ಒಂದ್ ಕ್ಯಾನಿಗೆ ಒಂದ್ ಅರ್ಧ ಶಾಂಪು ಮಿಕ್ಸ್ ಮಾಡ್ಕೊಂಡು 13 ಮಿಲಿ ಪ್ರತಿ ಲೀಟರ್ ನೀರಿಗೆ ಅಂದ್ರೆ 15 ಲೀಟರ್ಗೆ ಎಷ್ಟು ಹಾಕೊಂತೀರ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹಾಕೋಬೇಕು ಅದನ್ನ ಹಾಕೊಂಡು ಅದ್ ಮಿಕ್ಸ್ ಮಾಡ್ಕೊಂಡು ಶಾಂಪು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಅದನ್ನ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡ್ಬೇಕು ಯಾವಾಗಂದ್ರೆ ನಿಮಗೆ ಚೆನ್ನಾಗಿ ಹಸಿರಾಗಿ ಕಾಣುತ್ತಲ್ಲ ತೋಟದಲ್ಲಿ ಬುಡಕ್ಕೆ ನೀವು ಆದಷ್ಟು ಈ ಗೋಣಿ ಚೀಲನ ಮುಚ್ಚಿಬಿಟ್ಟು ನೀವು ಒಂದ್ ಈಗ ಉದಾಹರಣೆಗೆ ಒಂದ್ ಸಿಂಪಡಣೆ ಮಾಡ್ತಿದ್ರೆ ಒಂದ್ 4-5 ಗಿಡ ಸೆಂಟ್ರಿಗೆ ಬರ್ತಾವಂದ್ರೆ ಅಲ್ಲಿ ಕಂಪ್ಲೀಟ್ ಮುಚ್ಚಿಬಿಟ್ಟು ಸಿಂಪಡಣೆ ಮಾಡ್ಬೇಕು ಆವಾಗ ಅದು ಕಂಪ್ಲೀಟ್ ಆಗಿ ಒಂದ್ 8-10 ದಿವಸಕ್ಕೆ ಒಣಗಕ್ ಸ್ಟಾರ್ಟ್ ಆಗತ್ತೆ ಆತರ ಕಂಟ್ರೋಲ್ ಮಾಡಿ ಆಮೇಲೆ ಉಳುಮೆ ಮಾಡಿ ಅಲ್ಲಿ ಬಂದಿರತಕ್ಕಂತ ಕಸ ಕಡ್ಡಿ ಎಲ್ಲ ಭೂಮಿಯಲ್ಲಿ ಸೇರ್ಬೇಕಂದ್ರೆ ಸ್ವಲ್ಪ ಕಲ್ಟಿವೇಟರ್ ಏನಾರು ಹೊಡೀರಿ ಹೋಗತ್ತೆ ಹೋಗತ್ತೆ ಸ್ವಲ್ಪ ನೀವು ಈ ತರ ಮಾಡಿದ್ರೆ ಕರ್ಕೆನೆ ಹೋಗತ್ತೆ ಇದಕ್ಕೆ ರೌಂಡ್ ಅಪ್ಗೆ ಅದನ್ನ ಒಂದ್ ವರ್ಷ ಅಥವಾ 2 ವರ್ಷಕ್ಕೆ ಮಾಡಿದ್ರೆ ಪಾರ್ಥೇನಿಯಮ್ ಗರ್ಕೆ ಗೇಕು ಇವೆಲ್ಲ ಕಂಟ್ರೋಲ್ ಆಗತ್ತೆ ಈ ತರ ಮಾಡಿದ್ದೆ ಅದಲ್ಲಿ ನಿಮಗೆ ಕಂಟ್ರೋಲ್ ಬರುತ್ತೆ ಅದು ಮತ್ತೆ ಇನ್ನೊಂದು ಈ ಕೆಂಜಿಗೆ ಬಾಳ ಆಗ್ಬಿಡಿ ಸರ್ ತೋಟದಲ್ಲಿ ಸರ್ ನಮಸ್ಕಾರ ಸರ್ ಇದು ಕೆಂಪು ಇರುವೆ ನೀವು ಹೇಳ್ತಿದ್ದೀರಾ ತಾನೇ ಕೆಂಪಿರುವೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸರ್ ಈಗ ಮೆಲಾಥಿಯಾನ್ ಅಂತ ಒಂದು ಡಸ್ಟ್ ಬರುತ್ತೆ ಸರ್ ಅಂದ್ರೆ ಪೌಡರ್ ಇದ್ರಲ್ಲಿ ಬರುತ್ತೆ ಅದನ್ನ ಹಾಕೋದ್ರಿಂದ ಅದು ಹತೋಟಿಯನ್ನ ಮಾಡಬಹುದು ಮೆಲಾಥಿಯಾನ್ ಈ ಗೂಡ್ ಇರುತ್ತಲ್ಲ ಕೆಂಜಿಗೆ ಅದು ಗೂಡ್ ಇರುತ್ತಲ್ಲ ಅಲ್ಲಿ ಮೆಲಾಥಿಯಾನ್ ಡಸ್ಟ್ ಅಂತ ಸಿಗುತ್ತೆ ನಿಮ್ಗೆ ಅದನ್ನ ಹಾಕಿದ್ರೆ ಅದಲ್ಲ ಸರ್, ಕೆಂಚಿಗೆ ಅಂತ ನೀವು ಕರಿತೀರಲ್ಲ, ಗಿಡಗಳಿಗೆ ಒಂಬಳಿಗೆ ಹತ್ತದ ಸರ್. ನೀವು ಕೆಳಗಡೆ ಭಾಗದಲ್ಲಿ ಎಲ್ಲಾರು ಮೂವ್ಮೆಂಟ್ ಹೋಗ್ತಾ ಇದ್ರೆ ಅಲ್ಲಿ ಹಾಕಿದ್ರೆ ಅಲ್ಲಿ ಮೇಲೆ ಹೋಗ್ದಂಗೆ ಆಗ್ತಾ ಹೋದು, ವಿಷಕ್ಕೆ ಇದು ಸ್ಮೆಲ್ಲಿಗೆ ಓಡ್ಬಿಡ್ತಾವು. ಎಲ್ಲಿ ಇದಾವೆ ನೋಡಿ ಹಾಕಿ, ಎಲ್ಲಿ